ಸ್ವಚ್ಛಗೊಳಿಸಲಾಗುತ್ತದೆ ಎಂದು ಹೇಳಿದ್ದಾರೆ. 15 ವರ್ಷದ ಹಿಂದೆ ಡೌನ್ ದ ಲೈನ್ ಏನ್ ನಾವು ರೈಲ್ವೆ ಪ್ರಾಪರ್ಟಿ ನೋಡ್ತಾ ಇದ್ರಿ, ರೈಲ್ವೆ ಸ್ಟೇಷನ್ಸ್ ನೋಡ್ತಾ ಇದ್ರಿ, ಈಗ ನೋಡ್ತಾ ಇರೋ ಸ್ಟೇಷನ್ಸ್ಗೆ ಬಹಳ ವ್ಯತ್ಯಾಸ ಇದೆ. ಈವನ್ ರನ್ನಿಂಗ್ ಏನು ನಮ್ ಕೋಚಸ್ ಆಗ್ಬಹುದು, ಮತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೇಂಜಸ್ ಬಂತು ಅಂತಂದ್ರೆ ಕ್ಲೀನ್ಲಿನೆಸ್ ಗೆ ಬಹಳ ಆದ್ಯತೆ ಕೊಟ್ರು. ಮೊದಲು ಫಂಡ್ಸ್ ಇಷ್ಟೊಂದು ಇರ್ತಿದ್ದಿಲ್ಲ ಕ್ಲೀನ್ಲಿನೆಸ್, ಇವಾಗ ಅದಕ್ಕೆ ಒಂದು ಸೆಪರೇಟ್ ಆಗಿ ಡಿಪಾರ್ಟ್ಮೆಂಟ್ ENHM ಎನ್ವೈರನ್ಮೆಂಟಲ್ ಅಂಡ್ ಹೌಸ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ರು. ಆ ಹೊಸ ಡಿಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಫಂಡ್ಸ್ ಅದಕ್ಕೆ ಅಂತ, ಸೋ ದಟ್ ಟ್ರೈನ್ ಮತ್ತೆ ಏನು ಟ್ರಾಕ್ಸ್ ಇದೆ ಅದರದ್ದು ಕೂಡ ನಾವು ಕ್ಲೀನಿಂಗ್ ಇನ್ಶೂರ್ಸ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುಂಕೇರಿ 3 ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ, ಸೇವಾ ಪ್ರಾಕ್ಷಿಕ ಸ್ವಚ್ಛತಾ ಅಭಿಯಾನಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸ್ವಚ್ಛತೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿ ಸಜ್ಜು, ಮೈಸೂರಿಗೆ ಹರಿದು ಬಂದ ಜನಸಾಗರ. ದಸರಾ ಪ್ರಾಧಿಕಾರದ ರಚನೆಯ ಅಗತ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಶುಲ್ಕದ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ಅಂತಾರಾಷ್ಟೀಯ ಕಾಫಿ ದಿನ, ರಾಜ್ಯದ ಹಲವೆಡೆ ವಿಶಿಷ್ಟ ಜಾಗೃತಿ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಕೆಳಗರೆ ಇದೇ ತಿಂಗಳ ಅಕ್ಟೋಬರ್ 3 ಸಾಯಂಕಾಲ 6:00 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ತ್ಯಾಜ್ಯ ಮರುಬಳಕೆ. ಕೃಷಿ ತ್ಯಾಜ್ಯ ಮರುಬಳಕೆ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಯೋಗೀಶ್ ಜಿಎಚ್ ಅವರು ಭಾಗವಹಿಸಲಿದ್ದು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074777, 2237074888, ಎಸ್ಟೇಟ್ ಕೋಡ್ 0800. ಕೇಳಿ ಇದೇ ತಿಂಗಳ ಅಕ್ಟೋಬರ್ 3 ಸಾಯಂಕಾಲ 6:00 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ತ್ಯಾಜ್ಯ ಮರುಬಳಕೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರತರ ಕಾಳಿಂಗ. ರೈತ ಬಾಂಧವರ ಕಾರ್ಯಕ್ರಮ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ತಜ್ಞ ವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನಾಚರಣೆಯ ಅಂಗವಾಗಿ ರೇಬಿಸ್ ರೋಗದ ಲಕ್ಷಣ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳು ಈ ಕುರಿತು ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ನಮಗೆ ವಿಶ್ವ ರೆಬಿಸ್ ದಿನಾಚರಣೆ ಅಂಗವಾಗಿ ರೆಬಿಸ್ ರೋಗದ ಲಕ್ಷಣ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳ ಕುರಿತ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಡಾಕ್ಟರ್ ಸತೀಶ್ ಮುಂಡಾಸ್ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ರೆಬಿಸ್ ಎಂದರೇನು? ರೆಬಿಸ್ ಅಂದರೆ ಇದೊಂದು ಹುಚ್ಚುನಾಯಿ ರೋಗ ಅಂತ ನಾವು ಕನ್ನಡದಾಗ ಹೇಳ್ತೀವಿ. ಇದು ಏನದಲ್ಲ, ಒಂದು ಝೂನಾಟಿಕ್ ಇಂಪಾರ್ಟೆನ್ಸ್ ಡಿಸೀಸ್. ಇದು ಅಂದರೆ ಪ್ರಾಣಿಯಿಂದ ಮನುಷ್ಯನಿಗೆ ಬರುವ ರೋಗ. ಇದು ಮೋಸ್ಟ್ಲಿ ಬರೋದು ನಮ್ಮ ಒಂದು ರ್ಯಾಬ್ಡೋ ವೈರಸ್ ಅಂತ ವೈರಾವಿಣದಿಂದ ಬರುವ ಒಂದು ರೋಗ. ಈ ರೆಬಿಸ್ ಅಲ್ಲಿ ಏನಾದರೂ ವಿಧಾನಗಳಾದವ ಸರ್? ಇದರಲ್ಲಿ ಮುಖ್ಯವಾಗಿ ಎರಡು ವಿಧಾನಗಳಾದವು. ಅಂದರೆ ಎರಡು ಟೈಪ್ ರೆಬಿಸ್ ಅಲ್ಲಿ ರೋಗ ನಾವು ಕಂಡು ಬರುತ್ತದೆ. ಒಂದು ಪ್ಯಾರಲಿಟಿಕ್ ಫಾರ್ಮ್ ಅಂತ ಹೇಳ್ತೀವಿ, ಅಥವಾ ಅದು ಡಂಪ್ ಫಾರ್ಮ್ ಅಂತ ಹೇಳ್ತೀವಿ. ಇನ್ನೊಂದು ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ತೀವಿ. ಈಗ ನಾವು ಫ್ಯೂರಿಯಸ್ ಫಾರ್ಮ್ ಅಂತಂದ್ರೆ ನೋಡಿರ್ಬೋದು, ರಸ್ತೆದಾಗ ಒಂದು ನಾಯಿ ಸಾಕಷ್ಟು ಪ್ರಾಣಿಗಳಿಗೆ, ಬೇರೆ ಪ್ರಾಣಿಗಳಿಗೆ ಕಡಿಯೋದು ನೋಡಿರ್ತೀರಿ, ಅಥವಾ ಚಿಕ್ಕ ಮಕ್ಕಳಿಗೆ ಬಿಲೋ 14 ಇಯರ್ಸ್ ಮಕ್ಕಳಿಗೆ ನೀವು ಹಾದಿಯಾಗಿ ಹೋಗೋ ಮುಂದೆ ಕಡಿಯೋದು ನೋಡಿರ್ತೀರಿ, ಅಥವಾ ಸುಮ್ಸುಮ್ನೆ ನೀವು ಜನ ದಟ್ಟಣೆ ಪ್ರದೇಶದಲ್ಲಿ ಏನೂ ಮಾಡಿರಾಗಿಲ್ಲ ನೀವು, ಆದ್ರೂ ಹೋಗೋದ್ರೆ ಕಚ್ಚೋದು ನೋಡ್ತಿರ್ತೀರಿ. ಸೊ ಅಲ್ಲಿ ಏನು ಲಕ್ಷಣಗಳು ಕಂಡು ಬರ್ತಾವ ಅಂತಂದ್ರೆ, ನಿಮ್ಗೆ ಪ್ರೊಫ್ಯೂಸ್ ಸಲೈವೇಷನ್ ಅಂತ ನಾವು ಇಂಗ್ಲಿಷ್ ಹೇಳ್ತೀವಿ, ಅಂದ್ರೆ ಸಿಕ್ಕಾಪಟ್ಟಿ ನಿಮ್ಗೆ ಸಲೈವ ಜ್ವಲ್ ಸುರಿತಾ ಇರ್ತೈತೆ ಆ ಪ್ರಾಣಿಯಲ್ಲಿ. ಆಮೇಲೆ ಏಮ್ಲೆಸ್ ರನ್ನಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ದಾಗ, ಅಂದ್ರೆ ಕಂಡು ಕಂಡಲ್ಲಿ ಓಡ್ ಹೋಗ್ತಾ ಇರ್ತೈತೆ, ಅದಕ್ಕೆ ದಿಕ್ಕ ದಿಶೆ ಇರೋದಿಲ್ಲ. ಸೊ ಮತ್ತೆ ಏನು ಹಾದಿಯಾಗ ಸಿಗುತ್ತೆ, ಕಲ್ಲು ಸಿಕ್ಕರೆ ಕಲ್ಲಿಗೆ ಕಡಿತೈತಿ. ಆಮೇಲೆ ಮನುಷ್ಯನಲ್ಲಿ ಏನು ಟೈಪ್ ಸಿಂಪ್ಟಮ್ಸ್ ಸಿಗ್ತಾವ ಅಂದ್ರೆ ಫ್ಯೂರಿಯಸ್ ಆಗಿ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ನೀರು ತಕ್ಷಣ ನೋಡಿದ ಕೂಡಲೇನೆ ಓಡ್ ಹೋಗ್ಬಿಡ್ತಾನೆ, ನೀರು ಕುಡಿಯಕ್ ಆಗಲ್ಲ. ಆಮೇಲೆ ಏರೋಫೋಬಿಯಾ ಅಂತ ಹೇಳ್ತೀವಿ, ಜೋರಾಗಿ ಫ್ಯಾನ್ ಹಚ್ಚಿದ್ರೂ ಕೂಡ ನಿಮ್ಗೆ ಏನದಲ್ಲ ಇನ್ಸ್ಟೆಂಟೇನಿಯಸ್ಲಿ ಭಯ ಬೀಳ್ತಾನ. ಆಮೇಲೆ ಸಲೈವೇಷನ್ ಕಂಡು ಬರುತ್ತೆ. ಸೊ ಈ ತರ ಎಲ್ಲ ನಮ್ಗೆ ಪ್ಯಾರಲಿಸಿಸ್ ಆಗುತ್ತೆ ಎಂಡ್ ಸ್ಟೇಜ್ ಒಳಗೆ. ಇದು ಏನದಲ್ಲ ಫ್ಯೂರಿಯಸ್ ಫಾರ್ಮ್ ಒಳಗೆ ಸಿಗುತ್ತೆ. ಇನ್ನು ಪ್ಯಾರಲಿಟಿಕ್ ಫಾರ್ಮ್ ಅಂತಂದ್ರೆ ಡಂಪ್ ಫಾರ್ಮ್ ಅಂತ ಕರಿತೀವಿ ನಾವು ಇದನ್ನ. ಇದರಲ್ಲಿ ಈ ಫ್ಯೂರಿಯಸ್ ಫಾರ್ಮ್ ಅಲ್ಲಿ ಲಕ್ಷಣ ಕಂಡಂತೆ ಕಂಡು ಬರೋದಿಲ್ಲ. ಇಲ್ಲಿ ಆಸ್ ನಾವು ಹೆಸರೇ ಹೇಳುತ್ತೆ ಪ್ಯಾರಲಿಟಿಕ್ ಅಂತಂದ್ರೆ ಮೇನ್ಲಿ ನಮಗೆ ಪ್ಯಾರಲಿಸಿಸ್ ಕಾಣುತ್ತೆ. ಪ್ಲಸ್ ಅದರ ಜೊತೆ ಏನದಲ್ಲ ಫೋಮಿಂಗ್ ಇನ್ ದಿ ಮೌತ್ ಅಂತ ಹೇಳ್ತೀವಿ, ಅಂದ್ರೆ ಬಾಯಿ ಒಳಗೆ ಬುರುಗು ಬುರುಗು ತರ ಕಾಣ್ತಿರ್ತೈತಿ, ಅಂದ್ರೆ ಜ್ವಲ್ ಸೋರ್ತಾ ಇರುತ್ತೆ, ಜ್ವಲ್ ಸೋರಂಗಿಲ್ಲ, ಬಾಯಿ ಒಳಗೆ ಇರ್ತೈತಿ ಜ್ವಲ್. ಈ ಫ್ಯೂರಿಯಸ್ ಫಾರ್ಮ್ ಒಳಗೆ ಅಂದ್ರೆ ನಿಮ್ಗೆ ನಾಯಿ ಒಳಗೆಲ್ಲ ಜ್ವಲ್ ಸೋರಿಸ್ಕೊಂಡು ಅಡ್ಡಾಡ್ತಿರ್ತೈತಿ ಊರ್ ತುಂಬಾ. ಸೊ ಆಮೇಲೆ ನಿಮ್ಗೆ ಫೋಮಿಂಗ್ ಆಗಿ ಇರುತ್ತೆ ಇಲ್ಲಿ, ಆಗ್ಲೇ ಹೇಳಿದೆ. ಆಮೇಲೆ ಜಾ ಅಂದ್ರೆ ನಮ್ಮ ದೌಡಿ, ಇಲ್ಲಿ ಪ್ಯಾರಲಿಸಿಸ್ ಆಗಿ ಡ್ರಾಪ್ಡ್ ಜಾ ಅಂತ ಇರ್ತೀವಿ, ಇದು ಮೇನ್ ಇದು ಪ್ಯಾರಲಿಸಿಟಿಕ್ ಫಾರ್ಮ್ ಒಳಗೆ. ಆಮೇಲೆ ಎಂಡ್ ಆಫ್ ದ ಡಿಸೀಸ್ ಇದ್ದಂಗ, ಅಂದ್ರೆ ಡಿಸೀಸ್ ಮುಗಿತಾ ಬಂದಾಗ ಸಾವು ಕೊನೆಯ ದಿನಗಳಲ್ಲಿ ನಿಮಗೆ ಪ್ಯಾರಲಿಸಿಸ್ ಕಾಣತೈತಿ ಸರ್. ಈ ಸೆಪ್ಟೆಂಬರ್ 28ನೇ ರೆಬಿಸ್ ಡೇ ಅಂತ ಕರೀತಾರ ಅಂತ ಹೇಳಿದ್ರಿ, ಅದನ್ನ 28ಕ್ಕೆ ಯಾಕೆ ಆಚರಣೆ ಮಾಡ್ಬೇಕಂತ ನಮಗೆ ಹೇಳ್ತೀರಿ? ಇದು ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿರಿ. ಜಗತ್ತಿನಾದ್ಯಂತ ಸೆಪ್ಟೆಂಬರ್ 28th ಎವ್ರಿ ಇಯರ್ ನಾವು ವರ್ಲ್ಡ್ ರೆಬಿಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೆಪ್ಟೆಂಬರ್ 28th ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ, ಜಗತ್ತಿನಾಗ ಈ ರೆಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡಿಡಿದಂತ ಮಹಾನುಭಾವ ಲೂಯಿಸ್ ಪ್ಯಾಶರ್ ಅವರು, ಇವರು ಫ್ರೆಂಚ್ ದೇಶದವರು, ಮಹಾನ್ ವಿಜ್ಞಾನಿ, ಈ ಫಸ್ಟ್ ಟೈಮ್ ಈ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ್ರು. ಸೊ ಅವರು ಡೆತ್ ಆನಿವರ್ಸರಿ ನೆನಪಿನಿಗೋಸ್ಕರವಾಗಿ ಜಗತ್ತಿನಾದ್ಯಂತ ನಾವು ವರ್ಲ್ಡ್ ರೇಬಿಸ್ ಡೇ ಅನ್ನ ವಿವಿಧ ಕಾರ್ಯಕ್ರಮ ಹಂಚಿಕೊಂಡು, ಅಂದ್ರೆ ಫ್ರೀ ವ್ಯಾಕ್ಸಿನೇಷನ್ ಇರ್ಬೋದು, ರೇಬಿಸ್ ಅವೇರ್ನೆಸ್ ಕ್ಯಾಂಪ್ಸ್ ಗಳನ್ನ ಇರ್ಬೋದು ಹಳ್ಳಿಗಳಲ್ಲಿ, ರೇಡಿಯೋಗಳಲ್ಲಿ ಪ್ರಸಾರ ಮಾಡೋದಿರಲಿ, ಟಿವಿಗಳಲ್ಲಿ ಹೇಳೋದಿರಲಿ, ಬಿಟ್ಟಿ ಚಿತ್ರಗಳನ್ನ ಹಂಚೋದಿರಲಿ, ಸೊ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಸೊ ಈ ವರ್ಲ್ಡ್ ರೇಬಿಸ್ ಡೇ ಅನ್ನು ಸೆಪ್ಟೆಂಬರ್ 28th ಎವ್ರಿ ಇಯರ್ ಇಟ್ಕೊಂಡಿದ್ದಾರೆ. ಓಕೆ ಸರ್. ಸರ್, ಈ ವೈರಸ್ ಯಾವ್ದರಿಂದ ಬರ್ತೈತಿ? ಮುಖ್ಯವಾಗಿ ಈ ವೈರಸ್ ನಮ್ಮ ಭಾರತ ದೇಶದಲ್ಲಿ ಬರುವುದು ಮ್ಯಾಕ್ಸಿಮಮ್. ಈಗ ಒಂದು 100 ಕೇಸ್ ರೇಬಿಸ್ ಕೇಸ್ ನಮಗೆ ರಿಪೋರ್ಟ್ ಆಗಿದೆ ಅಂದ್ರೆ 97-98 ಕೇಸ್ಗಳಲ್ಲಿ, ಅಂದ್ರೆ 97-98% ನಾಯಿ ಕಡಿತದಿಂದ ಬರುತ್ತೆ. ಇನ್ನು ಒಂದು ರಿಮೈನಿಂಗ್ 1-2% ಏನದಲ್ಲ ನಮ್ಗೆ ಬೆಕ್ಕಿನಿಂದ ಬರುತ್ತೆ. ರಿಮೈನಿಂಗ್ 1% ಅಥವಾ 0.5% ಇತರೆ, ಅದು ನೀವು ಫಾಕ್ಸ್ ಬೈಟ್ ಅನ್ಬಹುದು, ನರಿ ಅನ್ಬಹುದು, ತೋಳದಿಂದನು ಬರಬಹುದು, ಅಥವಾ ಇವನ್ ಒಂದ್ 2 ಕೇಸಸ್ ಅಲ್ಲಿ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಪ್ಲಾಂಟೇಶನ್, ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗನು ಒಂದ್ 2 ಕೇಸಸ್ ಗಳಲ್ಲಿ ರಿಪೋರ್ಟ್ ಆಗಿದೆ. ಅದೇ ರೀತಿ ಪ್ರತಿಯೊಂದು ನಾಯಿ ಕಚ್ಚಿದ್ರು ಬರತ್ತ ಸರ್ ಈ ರೋಗ? ಇಲ್ಲ, ಈಗ ನಾವು ಪ್ರತಿಯೊಂದು ನಾಯಿ ಕಚ್ಚಿದ್ರೆ ಬರ್ತದೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಆ ನಾಯಿ ರೇಬಿಸ್ ರೋಗದಿಂದ ಬಳಲ್ತಾ ಇದ್ದು ಜ್ವಲ್ ಸುರಿತಾ ಇತ್ತು, ಆ ಜ್ವಲ್ ಏನಾದ್ರೂ ನಮ್ಮ ಸ್ಕಿನ್ ಒಳಗೆ ಇಂಟ್ಯಾಕ್ಟ್ ಸ್ಕಿನ್ ಒಳಗೆ ಹೋದಾಗ ಮಾತ್ರ ಈ ರೋಗ ಬರುತ್ತೆ. ರೆಬಿಸ್ ಇರದೇ ಇರುವಂತ ರಾಜ್ಯಗಳು ಯಾವ್ದಾದ್ರು ಇದಾವ ಸರ್? ಈಗ ಭಾರತ ದೇಶ ಇದು ಟ್ರಾಪಿಕಲ್ ದೇಶ, ಇದು ಸೊ ಜಗತ್ತಿನಾದ್ಯಂತ ಸುಮಾರು 57,000-60,000 ಜನ ಏನ್ ನಮ್ಮ ರೇಬಿಸ್ದಿಂದ ಸಾಯ್ತಾ ಇದ್ದಾರ, ಅದರಲ್ಲಿ 58,000-59,000 ಜನ ಏನಿದಾರಲ್ಲ ಆಫ್ರಿಕಾ ಮತ್ತು ಇಂಡಿಯಾದಿಂದ ಸಾಯ್ತಾ ಇದ್ದಾರೆ, ಅಂದ್ರೆ ಏಷ್ಯಾದಿಂದ. ಏಷ್ಯಾ, ಸೊ ಏಷ್ಯಾದಲ್ಲಿನೂ ಕೂಡ ನಮ್ಮ ಭಾರತ ದೇಶ ಮ್ಯಾಕ್ಸಿಮಮ್, ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ನಮ್ದು ಅಷ್ಟೇ ಇದೆ, 140 crore ಪ್ಲಸ್ ಜನ ಇದೆ. ಸೊ ಹಂಗೆ ಡಾಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ನಂಬರ್ ಆಫ್ ಇನ್ಸಿಡೆಂಟ್ಸ್ ನಮ್ಮ ಹತ್ರ ಜಾಸ್ತಿ ಬರುತ್ತೆ. ಸೊ ಆದಾಗ್ಯೂ ಕೂಡ ನಮ್ಮಲ್ಲಿ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ಇವೆರಡು ಐಲ್ಯಾಂಡ್ಗಳಲ್ಲಿ ನಮಗೆ ರೇಬಿಸ್ ಇರುವ ಯಾವುದೇ ಕೇಸ್ಗಳು ರಿಪೋರ್ಟ್ ಆಗಿಲ್ಲ. ರೇಬಿಸ್ ರೋಗ ಮುಕ್ತವಾದ ರಾಜ್ಯಗಳು ಅಂತ ಹೇಳ್ಬೋದು. ಎಸ್, ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಗೋವಾ ರಾಜ್ಯದಲ್ಲಿ ಈ ರೇಬಿಸ್ ಮುಕ್ತ ರಾಜ್ಯ ಅಂತ ಹೇಳಿ ನಾವು ಅತಿ ಶೀಘ್ರದಲ್ಲಿ ಪ್ರಕಟಣೆಗೊಳ್ಳುತ್ತದೆ. ಓಕೆ ಸರ್. ಸರ್, ಈ ರೇಬಿಸ್ ರೋಗದ ಲಕ್ಷಣಗಳ ಬಗ್ಗೆ ಹೇಳಿ. ಯೂಶ್ವಲಿ ನಮ್ಮ ಹೈಡ್ರೋಫೋಬಿಯಾ ಇದು ಒಂದು ಕ್ಲಾಸಿಕಲ್ ಸಿಂಪ್ಟಮ್ಸ್ ನಮ್ಮಲ್ಲಿ. ಆಮೇಲೆ ಏರೋಫೋಬಿಯಾ ಅಂತ ಹೇಳ್ತೀವಿ, ಸ್ವಲ್ಪ ಗಾಳಿ ಬಂದ್ರೆ, ಆಗ್ಲೇ ನಾನು ಹೇಳಿದೆ, ಗಾಳಿ ಬಂದ್ರು ಕೂಡ ಸ್ವಲ್ಪ ಫ್ಯಾನ್ ಜೋಸ್ತಿ ಜೋರ್ ಮಾಡಿದ್ರು ಕೂಡ ನಮಗೆ ಇದು ಆಗುತ್ತೆ. ಆಮೇಲೆ ಸೆಲೈವೇಷನ್ ಇರುತ್ತೆ, ಅಂದ್ರೆ ಜ್ವಲ ಸುರಿತಾ ಇರುತ್ತೆ. ಆಮೇಲೆ ಎಂಡ್ ಸ್ಟೇಜ್ ಒಳಗೆ ಪ್ಯಾರಲಿಸಿಸ್ ಆಗುತ್ತೆ. ಆಮೇಲೆ ಇವನ್ ನಮಗೆ ಸಡನ್ ಆಗಿ ನೀವು ಬೆಳಕಿಗೆ ಕರ್ಕೊಂಡು ಎಕ್ಸ್ಪೋಸ್ ಆದ್ರೂ ಕೂಡ ನಿಮಗೆ ಏನದಲ್ಲ ಒಂಥರ ಹೆದರಿಕೆ ಬಂದಾಗ ಮಾಡ್ತಾವ. ಅನಿಮಲ್ಸು ಆಗ್ಬೋದು ಅಥವಾ ಇದು ಮನುಷ್ಯರು ಆಗ್ಬೋದು. ರೇಬಿಸ್ ರೋಗ ಬಂದಂತ ಪ್ರಾಣಿಗಳು ಅಥವಾ ವ್ಯಕ್ತಿಗಳಾಗ್ಲಿ ಎಲ್ಲರೂ ಭಯ ಬೀಳ್ತಾರ ಅಂತ ಹೇಳ್ತಾ ಇದ್ರಿ. ಪ್ರಾಣಿಗಳಲ್ಲಿ ಇನ್ನೊಂದು ಏನಾಗುತ್ತೆ, ಬೆಲೋಯಿಂಗ್ ಅಂತ ಹೇಳ್ತೀವಿ ನಾವು ಆಕಳದಲ್ಲಿ, ಬಾ ಅಂತ ಹಿಂಗೆ ಧ್ವನಿ ಮಾಡ್ತಾವ, ಒದ್ರತಾ ಇರ್ತಾವ. ಸೊ ಅನೇಬಲ್ ಟು ಡ್ರಿಂಕ್ ವಾಟರ್ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ ಹೈಡ್ರೋಫೋಬಿಯಾ ಅಂತ. ಸೊ ಊಟ ಮಾಡೋದಿಲ್ಲ, ಶುರುವಿಗೆ ನಮ್ಗೆ ಏನು ಸಿಂಪ್ಟಮ್ಸ್ ಕಾಣೋದಿಲ್ಲ, ಸ್ವಲ್ಪ ಸ್ವಲ್ಪ ನಾವು ಊಟ ಮಾಡೋದಿಲ್ಲ, ಪ್ರಾಣಿಗಳು ಐಸೋಲೇಟ್ ಆಗಿರ್ತಾವೆ. ಆಮೇಲೆ ಜ್ವರ ಇರ್ತಾವ ಸ್ವಲ್ಪ ಮಟ್ಟಿಗೆ. ಕ್ರಮೇಣ ನಮ್ಗೆ ಹೆಂಗೆಂಗೆ ಡಿಸೀಸ್ ಪ್ರೋಗ್ರೆಸ್ ಆಗುತ್ತೆ, ಸೊ ಪ್ರೋಗ್ರೆಸ್ ಆದಂಗೆ ಈ ಒಂದೊಂದು ನಾ ಹೇಳಿದ ಲಕ್ಷಣಗಳು ಕಾಣ್ತಾವ ನಿಮಗೆ. ಸರ್, ನಾಯಿ ಕಚ್ಚಿದ ಎಷ್ಟು ದಿನಗಳ ನಂತರ ಈ ರೋಗದ ಲಕ್ಷಣಗಳು ನಮ್ಮಲ್ಲಿ ಉದ್ಭವಿಸ್ತಾವ? ಇದು ಬಹಳ ಈಸಿನು ಅಷ್ಟೇ ಡಿಫಿಕಲ್ಟ್ ಕ್ವಶನ್ ನೀವು ಕೇಳ್ತಾ ಇರೋದು, ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂತಂದ್ರೆ ಯೂಶ್ವಲಿ ನಾವ್ ಏನ್ ಹೇಳ್ತೀವಿ, ರೇಬಿಸ್ ಕಚ್ಚಿದ ನಂತರ ನಮಗೆ ಸಿಂಪ್ಟಮ್ಸ್ ಯಾವ ಏರಿಯಾದಾಗ ಕಚ್ಚಿದೆ, ಎಷ್ಟು ಕ್ವಾಂಟಿಟಿ ಆ ವೈರಸ್ ನಮ್ಮ ಹತ್ರ ಹೋಗಿದೆ ನಮ್ಮ ದೇಹದೊಳಗೆ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅಂಡ್ ಆಲ್ಸೋ ನಮ್ಮ ದೇಹದೊಳಗೆ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ನಮ್ಮಲ್ಲಿ, ಇದನ್ನು ಒಂದು ಫ್ಯಾಕ್ಟರ್ ನಮಗೆ ಪ್ಲೇ ಆಗುತ್ತೆ. ಸಪೋಸ್ ಈಗ ನಿಮ್ಗೆ ಕಾಲಿ ಕಡಿದಿದೆ ಅಂದ್ಕೊಡ್ರಿ, ಸಿಂಪ್ಟಮ್ಸ್ ನಿಮ್ಗೆ ಕಾಣುದು ಲೇಟ್ ಆಗಿ ಕಾಣುತ್ತೆ. ಅದೇ ನಿಮ್ಗೆ ಮೋತಿಗೆ ಕಚ್ಚಿತ್ತು ಅಂತ ಹೇಳ್ಕೊಡ್ರಿ, ಬೇಗ ನಿಮ್ಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ವೈರಸ್ ಆಕ್ಷನ್ ಆಗ್ಬೇಕಾಗಿರೋದು ನಮ್ಮ ಮೆದುಳಿಗೆ ವೈರಸ್ ಹೋಗಿ ಮುಟ್ಟಿದ ನಂತರ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಮುಖ್ಯವಾಗಿ ರೇಬಿಸ್ ರೋಗ ಮೊದಲು ಹರಡಕ್ ಕಾರಣ ನಮ್ಮ ಬ್ರೈನಿಗೆ ಟಚ್ ಆಗ್ಬೇಕು ಮೊದಲು ಅಂತ ಹೇಳ್ತಾ ಇದ್ರೆ. ವೈರಸ್ ನರ್ವ್ಸ್ ಒಳಗೆ ಹೋಗಿ ಆ ನರ್ವ್ಸ್ ಇಂದ ಬ್ರೈನಿಗೆ ಹೋಗ್ಬೇಕು, ಬ್ರೈನಿಗೆ ಹೋದ ತಕ್ಷಣ ಇವೆಲ್ಲ ನಿಮ್ಗೆ ಸಿಂಪ್ಟಮ್ಸ್ ಕಾಣ್ತಾವ. ಸಪೋಸ್ ನಮಗೆ ಕಾಲಿಗೆ ಕಡಿದಿತ್ತು ಅಂತಂದ್ರೆ ಆ ವೈರಸ್ ಕಾಲಿನಿಂದ ಬ್ರೈನಿಗೆ ಹೋಗಕ್ಕ ಸ್ವಲ್ಪ ಟೈಮ್ ಜಾಸ್ತಿ ದೂರತ್ತೆ. ಅದೇ ಮೋತಿಗೆ ಕಡಿದಿತ್ತು ಅಂತಂದ್ರೆ, ಮೋತಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಕಡಿದಿತ್ತು ಅಂತಂದ್ರೆ ಬ್ರೈನಿಗೆ ರೀಚ್ ಆಗಕ್ಕ ಕಡಿಮೆ ಸಮಯ ತಗೊಳತ್ತೆ. ಸೊ ಯೂಶ್ವಲಿ 8-10 ದಿನದೊಳಗಾಗಿ ಮೋತಿಗೆ ಕಡಿದಿತ್ತು ಅಂತಂದ್ರೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾವ ಪಾಸಿಟಿವ್ ಕೇಸಸ್. ಆಮೇಲೆ ಇದು ಕೆಲವು ಕೇಸ್ಗಳಲ್ಲಿ ವರ್ಷನೂ ತಗೊಂಡಿದಾವ, 5-6 ನಂತರ ಕೆಲವು ಈ ರೋಗದ ಲಕ್ಷಣಗಳು ಕಂಡು ಬಂದಿದಾವ ಮನುಷ್ಯರಲ್ಲಿ. ಸೊ ಅದಕ್ಕೆ ನಿಖರವಾಗಿ 8 ದಿನದಿಂದ 8 ವರ್ಷ ತನೂ ಕೂಡ ನಮಗೆ ಲಕ್ಷಣಗಳು ಕಂಡು ಬಂದಿರ್ತಾವ. ಓಕೆ ಸರ್. ಅದೇ ರೀತಿ ಈಗ ಹುಚ್ಚನಾಯಿ ಕಡದ್ರ ರೇಬಿಸ್ ರೋಗ ಬರುತ್ತ ಅಂತ ಟ್ರೀಟ್ಮೆಂಟ್ ತಗೋತೀವಿ ಸರ್, ಅದೇ ನಾರ್ಮಲ್ ಇರುವಂತ ಪ್ರಾಣಿಗಳ ಕಚ್ಚಿದ್ರ ಅದಕ್ಕೂ ನಾವು ಟ್ರೀಟ್ಮೆಂಟ್ ತಗೋಬೇಕಾ ತಗೋಬಾರ್ದ? ಈಗ ನಮ್ಮಲ್ಲಿ ನಾನು ಆಗ್ಲೇ ಹೇಳಿದೆ, ಯಾವ್ದಕ್ ಇದೆ ಯಾವ್ದಕ್ ಇಲ್ಲ ಅಂತ ಹೇಳೋದೆ ನಮ್ಗೆ ಒಂದು ಯಕ್ಷ ಪ್ರಶ್ನೆ. ಓಕೆ ಸರ್. ಸೊ ಅದಕ್ಕೆ ನನ್ನ ಸಲಹೆ ಕೇಳಿದ್ರೆ, ಯಾವುದೇ ಒಂದು ನಾಯಿ ಕಚ್ಚಲಿ, ಅದು ನೀವು ಸಾಕಿದ ನಾಯಿ ಇತ್ತು, ಮನೆಯಲ್ಲಿ ವ್ಯಾಕ್ಸಿನೇಷನ್ ಆಲ್ರೆಡಿ ಆಗಿತ್ತು ಆ ನಾಯಿಗಳಿಗೆ, ನಾವು ಪಿರಿಯೋಡಿಕ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ವರ್ಷ ವರ್ಷನೂ ಅದಕ್ಕೆ ನಾಯಿಗೆ ವ್ಯಾಕ್ಸಿನೇಷನ್ ಮನೆಯಲ್ಲಿರೋ ಸಾಕು ಪ್ರಾಣಿಗೆ ಮಾಡಿಸಿದ್ವಿ ಅಂತಂದ್ರೆ ನೀವೇನ್ ಜಾಸ್ತಿ ಆತಂಕ ಪಡೋದು ಜರುತ್ತಿಲ್ಲ, ಫಸ್ಟ್ ಏಡ್ ಮಾಡ್ಕೊಂಡ್ಬಿಟ್ರೆ ಸಾಕು. ಆದರೆ ಬೀದಿಯಲ್ಲಿರೋ ನಾಯಿ ಕಚ್ಚಿತ್ತು ಅಂತಂದ್ರೆ ಅದು ರೇಬಿಸ್ ಇದೆಯೋ ಇಲ್ಲೋ ನಾವು ಸುಮ್ಮನೆ ಕಣ್ಣು ಮುಚ್ಚಿ ಒಂದು ಪೋಸ್ಟ್ ಬೈಟ್ ರೆಜಿಮ್ ಅಂತ ಇರುತ್ತೆ ನಮ್ಮಲ್ಲಿ, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲೆಕ್ಸಸ್ PEP ಅಂತ ಹೇಳ್ತೀವಿ, ಅದನ್ನ ಮಾಡಿಸ್ಕೊಂಡ್ಬಿಡ್ಬೇಕು. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಾವು ಟ್ರೀಟ್ಮೆಂಟ್ ಅಂತ ತಗೊಳ್ಳೇಬೇಕಂತ ತಗೊಂಡ್ರೆ ಬಹಳ ಉತ್ತಮ. ಯಾಕಂದ್ರೆ ನಿಮ್ಗೆ ಇದೆಯೋ ಇಲ್ಲ ಅಂತ ಗೊತ್ತಾಗಲ್ಲ. ಸೊ ಆ ಗೊತ್ತಿಲ್ಲ ಅಂತೇಳಿ ನಾವು ಆಶ್ಚರ್ಯ ಮಾಡಿ ಏನಾದರೂ ನಾವು ಸಾಕಷ್ಟು ಸಮಯ ನೋಡಿದೀನಿ ರೈತರಲ್ಲಿ ಹಳ್ಳಿಗಳಲ್ಲಿ ಏನ್ ಮಾಡ್ತಾರ, ಕಚ್ಚಾ ಐತೆ ಅಂದ ಕೂಡಲೇ ಎಣ್ಣೆ ಅರಿಶಿನ ಹಚ್ತಾರ, ಇಲ್ಲ ಅಂತಂದ್ರೆ ಹೋಗಿ ಒಂದು ಕರಿ ದಾರ ಸುತ್ತಕೊಂತಾರ, ಲಿಂಬೆಹಣ್ಣು ಮಂತ್ರಿಸಿ ಒಗೀತಾರ. ಇವೆಲ್ಲನೂ ಕೂಡ ನೀವೇನೆಲ್ಲ ಮಾಡಬಾರ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲಾ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಉಚಿತವಾಗಿ ಈ ರೇಬಿಸ್ ಲಸಿಕೆ ಮನುಷ್ಯರಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಇವನ್ ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆಯಲ್ಲೂ ಕೂಡ ಪ್ರಾಣಿಗಳಿಗೆ ಕಚ್ಚಿದ್ರೆ ಇಮಿಡಿಯೇಟ್ ಆಗಿ ನೀವು ಹೋಗಿ ಏನಾದ್ರೆ ಪೋಸ್ಟ್ ಪೇಯ್ಡ್ ರೆಜಿಮ್ ಅನ್ನು ಮಾಡಿಸ್ಕೋಬಹುದು. ಸರ್ಕಾರನೇ ನಿಮಗೆ ಈ ಅಂಡರ್ ಒನ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಈಗ ರೇಬಿಸ್ ಲಸಿಕೆಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ಆದ ಕಾರಣ ಎಲ್ಲ ರೈತಾಪಿ ಜನರು ಒಮ್ಮೆ ಇರಲೇ ಇಲ್ಲ ಅಂದ್ರೂ ಕೂಡ ಅದನ್ನು ಇಲ್ಲ ಅಂತ ಆಶ್ಚರ್ಯ ಮಾಡಿ ಬಿಡಬಾರ್ದು. ತಕ್ಷಣ ಸಮೀಪದ ಆಸ್ಪತ್ರೆಗೆ ಹೋಗಿ ಕಚ್ಚಿದೆ ಅಂತಂದ್ರೆ ಫಸ್ಟ್ ಏಡ್ ತಗೋಬೇಕು. ಫಸ್ಟ್ ಏಡ್ ಅಲ್ಲಿ ಏನ್ ಮಾಡ್ಬೇಕನ್ನೋದು ನಾವು ಮುಂದೆ ಚರ್ಚೆ ಮಾಡೋಣ. ಹೇಗ್ ಮಾಡ್ಬೇಕನ್ನೋ ಕಚ್ಚಿದ ತಕ್ಷಣ ಅದು ರೇಬಿಸ್ ಇದೆಯಾ ಇಲ್ಲ ಅಂತ ಮುಂದೆ ಚರ್ಚೆ ಮಾಡೋಣ. ಆದ್ರೆ ಈಗ ಒಂದು ಥಂಬ್ ರೂಲ್ ಏನಂತಂದ್ರೆ, ಕಚ್ಚಿದೆ ಅಂತಂದ್ರೆ ಫಸ್ಟ್ ಏಡ್ ತಗೊಂಡ್ಬಿಟ್ಟು ನಾವು ಇಮ್ಮಿಡಿಯೇಟ್ ಆಗಿ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫ್ಲೆಕ್ಸಿಸ್ ಮಾಡೋದು ಬಹಳ ಉತ್ತಮ. ಇದು ನನ್ನ ಸಲಹೆ ಕೂಡ. ಓಕೆ ಸರ್, ಈ ರೇಬಿಸ್ ರೋಗ ನಾಯಿಗಳಿಂದ ಮಾತ್ರ ಬರುತ್ತಾ ಮತ್ತೆ ಬೇರೆ ಪ್ರಾಣಿಗಳಿಂದ ಬರುತ್ತಾ? ನಾನು ಆಗ್ಲೇ ಹೇಳ್ದಂಗೆ ಒಂದು 100 ಕೇಸ್ ಅಲ್ಲಿ 97 ಕೇಸ್ ನಾಯಿಂದನೇ ಬರುತ್ತೆ, ಅಂದ್ರೆ 97%. ಇನ್ನು 2% ಏನದಲ್ಲ ನಾವು ಬೆಕ್ಕುಗಳಿಂದ ಬರುತ್ತೆ. ಇನ್ನು 1% ಏನದಲ್ಲ ಮಿಕ್ಕಿದ್ದು ವೈಲ್ಡ್ ಅನಿಮಲ್ ಇಂದ ಬರಬಹುದು, ಅಥವಾ ಹ್ಯೂಮನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದಾಗಲೇ ಹೇಳಿದ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆ ತರ ಮಾಡಿದಾಗ ಕೂಡ ಏನದೆಲ್ಲ ಬರುತ್ತೆ. ಅಥವಾ ಈ ಫಾಕ್ಸ್ ಬೈಟು, ಆಮೇಲೆ ನಮ್ದು ಇದು ಏನಂತಾರೆ ನಿಮ್ದು ನರಿ ತೋಳ, ಅದರಿಂದನು ಬರುತ್ತೆ. ಈ ಸಾಕು ಪ್ರಾಣಿಗಳಾದಂತ ಎತ್ತು ಆಕಳುಗಳಿಂದ ಬರಬಹುದಾ ಸರ್? ಹಾ, ಅದ್ರ ಪಾಸಿಟಿವ್ ಕೇಸಸ್ ಇದ್ದಾಗ ಈಗ ನಮ್ಮ ರೈತರು ಏನ್ ಮಾಡ್ತಾರ, ಅದಕ್ಕೆ ಏನಾದರೂ ಕುಡಿಸ್ಲಾಕ್ ಹೋಗ್ತಾರ, ಗಂಜಿ ಕುಡಿಸ್ತಾರ ಅಥವಾ ಔಷಧ ಕುಡಿಸ್ತಾರ, ಆಯುರ್ವೇದಿಕ ಔಷಧ ಹಾಕ್ತಿರ್ತಾರ. ಆ ಮಾಡ್ಬೇಕಾದ್ರೆ ಅದನ್ನ ತಗೊಂಡು ನಾವು ಬಾಯಿಯೊಳಗೆಲ್ಲ ಕೈ ಹಾಕ್ಬಿಟ್ಟಿರ್ತೀವಿ, ನಿಮ್ಗೆ ಗೊತ್ತಾಗುದಿಲ್ಲ. ನಿಮ್ ಕೈ ಕಟ್ಟಿತ್ತು ಅಂತಂದ್ರೆ ಅದು ಪಾಸಿಟಿವ್ ಇತ್ತಂದ್ರೆ ಸಲಹೆ ನಮ್ ಕೈ ಹತ್ತಿ ಹತ್ತೈತಿ. ಅಥವಾ ನೀವು ಸಮೀಪ ಮಿನಿತ್ತಾಗ ಅದು ಒಂದ್ಸಲ ನೀವು ಬಾ ಅಂತ ಹೇಳಿ ಕಿರ್ಚ್ಕೊಂಡ್ಬಿಡುತ್ತ, ಆ ಕಿರ್ಚ್ಕೊಂಡಾಗ ಏನೈತಲ್ಲ ಆ ಸಲಹೆ ಏನದಲ್ಲ ನನಗೆ ಆಗಿತ್ತು. ಒಂದು ವಿಲೇಜ್ ಅಲ್ಲಿ ಹೋಗಿದ್ದೆ ಮೈಸೂರು ರೋಡಿಗೆ ಬೆಂಗಳೂರಾಗಿ ನಾನು PhD ಮಾಡ್ಬೇಕಾದ್ರೆ, ಕುಂಬಳಗೋಡು ವಿಲೇಜ್ ಅಂತ ಗೊತ್ತಿಲ್ಲ, ಕ್ಯಾಶುವಲ್ ಆಗಿ ಹೋಗಿ ನಿಂತಿದ್ವಿ. ಆ ಓನರ್ ಕೇಳಿದ್ರೆ ಓನರ್ ಹೇಳ್ತಾ ಇದ್ದೆ, ಇಲ್ಲ ಸರ್ ಏನು ನಮ್ಗೆ ನಾಯಿ ಕಚ್ಚಿಲ್ಲ ಏನೂ ಇಲ್ಲ ಅಂತ. ಅದು ಇಮ್ಮಿಡಿಯೇಟ್ ಆಗಿ ಕಿರ್ಚ್ಕೊಂಡ ನಂತರ 2-3 ಜನರಿಗೆ ಫುಲ್ ನಮ್ಮ ಬಾಡಿ ಎಲ್ಲ ಸ್ಪ್ರೇ ಆಗ್ಬಿಡುತ್ತೆ ಸಲಹೆ. ಸೊ ಆಮೇಲೆ ಅದನ್ನ ನಾವು ಲ್ಯಾಬ್ ಒಳಗೆಲ್ಲ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು. ಸೊ ಅದಕ್ಕೋಸ್ಕರವಾಗಿ ನಾನೇನು ಹೇಳ್ತೀನಿ, ಸಸ್ಪೆಕ್ಟೆಡ್ ಕೇಸ್ ಇತ್ತು ಅಂತಂದ್ರೆ ನಾವು ಅದರೊಳಗೆ ಕೈ ಹಾಕಬಾರ್ದು. ಇದು ನನ್ನ ಸಲಹೆ. ಕೈ ಹಾಕಿದ್ರು ಕೂಡ ನೀವು ಇಮ್ಮಿಡಿಯೇಟ್ ಆಗಿ ಅದನ್ನ ಚೆನ್ನಾಗಿ ಸೋಪ್ ಇಂದ ನಾನು ಮುಂದೆ ಹೇಳ್ತೀನಿ ಡಿಸ್ಕಸ್ ಮಾಡ್ಬೇಕಾದ್ರೆ ಪ್ರಿವೆನ್ಷನ್ ಹೇಗೆ ತಗೋಬೇಕು ಅಂತ. ಸರ್, ಇದನ್ನ ತಡೆಗಟ್ಟುವ ವಿಧಾನಗಳ ಬಗ್ಗೆ ಹೇಳ್ತೀರಾ? ಇದನ್ನ ತಡೆಗಟ್ಟುವುದು ಮೇಜನ್ ಅಂತಂದ್ರೆ ಮಾಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್, ಎಸ್ಪೆಷಲಿ ನಾವು ನಾಯಿಗಳಲ್ಲಿ ಬೆಕ್ಕುಗಳಲ್ಲಿ ಮೇಜರ್ ನಾವು ವ್ಯಾಕ್ಸಿನ್, ಯಾಕಂದ್ರೆ ಮೇಜರ್ 99% ರೇಬಿಸ್ ರೋಗ ಬರೋದೇ ಡಾಗ್ ಬೈಟ್ ಇಂದ, ನಾಯಿ ಕಚ್ಚೋದ್ರಿಂದ ಬೆಕ್ಕು ಕಚ್ಚೋದ್ರಿಂದ. ಸೊ ಇವು ಎಲ್ಲಾ ಪ್ರಾಣಿಗಳಿಗೆ ನಾವು ಪಿರಿಯಾಡಿಕ್ ವ್ಯಾಕ್ಸಿನೇಷನ್ಸ್ ಅಂತ ಮಾಡ್ಕೋಬೇಕು. ಅದನ್ನ ನಮ್ಗೆ ವರ್ಷಕ್ಕೆ ಒಂದೊಂದು ವ್ಯಾಕ್ಸಿನೇಷನ್ ನಾವು ಎಲ್ಲ ಸಾಕು ಪ್ರಾಣಿಗಳಿಗೆ ಮಾಡ್ಕೊಳ್ಳಿ, ಅಥವಾ ಬೀದಿ ನಾಯಿಗಳಿಗೂ ಕೂಡ ಏನದೆಲ್ಲ ನಾವು ಮಾಡ್ಕೋಬೇಕು. ಆಮೇಲೆ ಸರ್ಕಾರದಿಂದ ABC ಅಂತ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ. ಅವನ್ನೆಲ್ಲ ಹಿಡಿದ್ಬಿಟ್ಟು ಅವ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ ಆಪರೇಷನ್ ಮಾಡಿ ಅವಕ್ಕೆ ವ್ಯಾಕ್ಸಿನೇಷನ್ ಮಾಡಿ ಅವು ಎಲ್ಲಿರ್ತಾವೆ ಅಲ್ಲೇ ಒಯ್ದು ಬಿಡ್ತಾ ಇದ್ದಾರೆ ಇವಾಗ. ಸೊ ಆಮೇಲೆ ಲಾಟ್ ಆಫ್ ಪಬ್ಲಿಕ್ ಅವೇರ್ನೆಸ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು, ಯಾಕಂದ್ರೆ ನಾವು ಭಾರತ ದೇಶ 140 crore ಜನಸಂಖ್ಯೆ ಇರೋದ್ರಿಂದ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಅದಕ್ಕೆ ನಾವು ಶುರುವಿಗೆ ಹೇಳ್ತಿದ್ವಿ ಯಾವುದೇ ರೇಬಿಸ್ ಮಾತಾಡಬೇಕಾದ್ರೆ ಇಟ್ಸ್ ಎ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಝೋನಾಟಿಕಲ್ ಡಿಸೀಸ್ ಅಂತ. ಸೊ ನಮಗೆ ಈ ರೋಗದ ಬಗ್ಗೆ ಜಾಸ್ತಿ ಮಾಹಿತಿ ಇರದೇ ಇರೋ ಕಾರಣ ನಾವೇನದಲ್ಲ ಇದಕ್ಕೆ ಜಾಸ್ತಿ ಮಹತ್ವ ಕೊಡುದಿಲ್ಲ. ಬಟ್ ಒನ್ಸ್ ನಿಮ್ಗೆ ವೈರಸ್ ನರ್ವಸ್ದಾಗ ಎಂಟರ್ ಆಯ್ತಂದ್ರೆ ಡೆತ್ ಇಸ್ ಯುವರ್, 100% ಡೆತ್, ಅದ್ರ ಬಗ್ಗೆ ಏನ್ ಎರಡು ಮಾತೇ ಇಲ್ಲ, ಬಹಳ ಭಯಾನಕ ಡೆತ್ ಇರುತ್ತೆ ಅದ್ರದ್ದು. ಸರ್, ಒಂದು ಪ್ರಶ್ನೆ ಕೇಳಬೇಕಂತ ನನಗೆ ಅನಿಸ್ತಾ ಇದೆ, ಆಕ್ಸಿಡೆಂಟ್ ಆಗಿರತ್ತ, ಈ ರೇಬಿಸ್ ಇದ್ದ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬ್ಲಡ್ ಕೊಟ್ರೆ ಅವ್ನ್ ರೇಬಿಸ್ ಬರಬಹುದಾ? ಇಲ್ಲ, ಬರೋದಿಲ್ಲ. ಯಾಕೆಂತಂದ್ರೆ ಈ ವೈರಸ್ ಬ್ಲಡ್ ಅಲ್ಲಿ ಹೋಗೋದಿಲ್ಲ. ಸೊ ಇದು ರಿಸ್ಟ್ರಿಕ್ಟೆಡ್ ಟು ಓನ್ಲಿ ನರ್ವ್ಸ್. ಓಕೆ. ಸೊ ಹಿಂಗಾಗಿ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಯಾವಾಗ ನಿಮ್ಗೆ ಇನ್ನೂ ರೋಗದ ಲಕ್ಷಣಗಳು ಕಂಡು ಬಂದಿರೋದಿಲ್ಲ, ನಾನು ಆಗ್ಲೇ ಹೇಳಿದೆ 8 ಆದ್ಮೇಲೆ ಕೆಲವರಿಗೆ ಸಿಂಪ್ಟಮ್ಸ್ ಕಂಡು ಬಂದಿದ್ದಾವೆ. ಸೊ 0 ಇಂದ 8 ಒಳಗೆ ಸಪೋಸ್ ನೀವು ಏನಾದರೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಿ ಅಂತಂದ್ರೆ ಆ ಲಿವರ್ ಒಳಗಡೆ ಆ ನರ್ವ್ ಸೆಂಟರ್ಸ್ ಆಗಿತ್ತು ಅಂತಂದ್ರೆ ಆ ಲಿವರ್ ಇಂದ ಆ ಮನುಷ್ಯರಿಗೆ ಬಂದಿದ್ದು ಉದಾಹರಣೆ ಉಂಟು. ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಬಂದಿದೆ. ಸೊ ಬಟ್ ಇವೇನಂದ್ರೆ ಜಗತ್ತಿನಾದ್ಯಂತ 1-2 ಕೇಸ್ಗಳಷ್ಟೇ. ಸರ್, ಪ್ರತಿ ವರ್ಷ ಈ ರೇಬಿಸ್ನಿಂದ ಎಷ್ಟು ಜನ ಸಾಯ್ಬೋದು ಸರ್? ನಾನು ಆಗ್ಲೇ ಹೇಳಿದೆ, 59,000 to 60,000 ಜನ ನಮ್ಮ ಜಗತ್ತಿನಾದ್ಯಂತ ಅಂತೇಳಿ. ಅದರಲ್ಲಿ ಮ್ಯಾಕ್ಸಿಮಮ್ ಏಷ್ಯಾದಾಗ ಮತ್ತು ಆಫ್ರಿಕಾದಾಗ, ಅದರಲ್ಲಿ ನಮ್ಮ ಭಾರತ ದೇಶದಾಗ ಅರೌಂಡ್ 29,000 ಅಂತ ಹೇಳ್ತಾ ಇದ್ದಾರೆ ಪ್ರತಿ ವರ್ಷ. ಬಟ್ ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಈ ಕಂಟಿನ್ಯೂಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್, ಅವೇರ್ನೆಸ್ ಪ್ರೋಗ್ರಾಮ್ ಏನು ನಾವು ಹಡ್ಕೋತಾ ಇದೀವಿ ಸರ್ಕಾರ ವತಿಯಿಂದ, ಸೊ ದಿ ನಂಬರ್ ಆಫ್ ಡೆತ್ಸ್ ಬಹಳ ಕಡಿಮೆ ಆಗ್ತಾ ಇದೆ. 2025 ಇಲ್ಲಿವರೆಗೆ 5,700 ಹ್ಯೂಮನ್ ಡೆತ್ಸ್ ಆಗಿದಾವ ಅಕಾರ್ಡಿಂಗ್ ಟು ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರ ರಿಪೋರ್ಟ್ ಪ್ರಕಾರ 5,700 ಇದೆ, ಪ್ಲಸ್ ಇನ್ನೂ ಜಾಸ್ತಿ ಆಗಬಹುದು. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ. ಸರ್, ಈ ರೇಬಿಸ್ ರೋಗ ತಡೆಗಟ್ಟಕ ಸರ್ಕಾರದಿಂದ ಯಾವ್ದಾದ್ರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಸರ್ಕಾರದಿಂದ ಅದೇ ನಾವು ಈಗ ಮಾಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂತ ಹೇಳಿದ್ವಿ ಅನಿಮಲ್ಸ್ ಅಲ್ಲಿ, ಆಮೇಲೆ ಮ್ಯಾಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಇನ್ ಡಾಗ್ಸ್ ಅಷ್ಟೇ ಮಾಡ್ತಿದೀವಿ ನಾವು ಇವಾಗ, ಯಾಕಂದ್ರೆ ಡಾಗ್ 97% ನಮಗೆ ಬರೋದೇ ನಾಯಿಯಿಂದ, 2% ಬೆಕ್ಕಿಂದ ಅಂತ ಹೇಳ್ತಾ ಇದೀವಿ. ಸೊ ನಮ್ಮ ಬಿಜಾಪುರಲ್ಲಿ ಕೇಳಬೇಕಾಯ್ತಂದ್ರೆ, ನೀವು ನಮ್ಮ ಪಾಲಿಕ್ಲಿನಿಕ್ ಬಿಜಾಪುರ ಇದೆಯಲ್ಲ, ನಾವು ಏನದಲ್ಲ ಅಲ್ಲಿ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೀವಿ ಒಂದನೇದ್ದು. ಎರಡನೇದ್ದು ಈಗ ನಮ್ಮಲ್ಲಿ ಮುನ್ಸಿಪಾಲ್ಟಿ ಮತ್ತೆ ನಮ್ಮವರು ವಾರ್ಡ್ ನಾವು ಹೋಗ್ಬಿಟ್ಟು ಡಾಗ್ ಕ್ಯಾಚರ್ಸ್ ತಗೊಂಡು ಈ B5 ಕೂಡ ನಾವು ಏನದಲ್ಲ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಮಾಡ್ಕೊಂತ ಇದೀವಿ ಈಗ. ಆಮೇಲೆ ಪಬ್ಲಿಕ್ ಅವೇರ್ನೆಸ್, ನಾವು ಪಶುವೈದ್ಯರು ಎಲ್ಲರೂ ಸ್ಕೂಲು ಕಾಲೇಜ್ಗಳಲ್ಲಿ ಹೋಗಿ, ಯಾಕಂದ್ರೆ ನಮ್ಮ ಮಕ್ಕಳಿಗೆ, ನಾನು ಆಗ್ಲೇ ಹೇಳಿದ 14 ಕೆಳಗಿನ ಮಗುಗಳಿಗೆ ಜಾಸ್ತಿ ಅಟ್ಯಾಕ್ ಮಾಡ್ತಾವ ನಾಯಿಗಳು, ಯಾಕಂದ್ರೆ ಅವ್ರು ಮಕ್ಕಳಿರ್ತಾವ, ಗೊತ್ತಾಗಲ್ಲ ಪಾಪ ಅವರು ಬಾಲ ಹಿಡೀರಿ ಅಥವಾ ಅದಕ್ಕೆ ಏನಾದ್ರು ಮುಟ್ಲಿ ಕಲ್ಗಿಲ್ ಹೋಗಿಲಿ, ಸೊ ಇಮಿಡಿಯೇಟ್ ಅಟ್ಯಾಕ್ ಮಾಡ್ತಾವ. ಸೊ ಅದಕ್ಕೆ ಏನದಲ್ಲ ನಾವು ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗಿ ನಾವು ಮಕ್ಕಳಲ್ಲಿ ಕೂಡ ಏನದಲ್ಲ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಇದು 1-2 ಆಗಲ್ಲ. ಸೊ ಆಕ್ಚುಲಿ 2030 ಭಾರತ ದೇಶನು ರೇಬಿಸ್ ಮುಕ್ತ ದೇಶವನ್ನಾಗಿ ಮಾಡ್ಲಿಕ್ಕೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈ ದಿಸೆಯಲ್ಲಿ ದಾಪುಗಳು ಹಾಕ್ತಾ ಇದಾವೆ. ಸರ್, ಈ ಕಾರ್ಯಕ್ರಮದ ಜೊತೆಗೆ ಈಗ ಸಾಮಾನ್ಯ ಜನರು ಕೂಡ ತಮ್ಮ ಜೊತೆ ನಿಲ್ಲಬೇಕಾದಂತ ಒಂದು ಪ್ರಯತ್ನ ಇರ್ತೈತಿ, ಅದಕ್ಕೆ ಅವ್ರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳ್ತೀರಿ? ಹಾಂ, ಇದು ಬಹಳ ಇಂಪಾರ್ಟೆಂಟು ಕೂಡ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಯಾಕಂತಂದ್ರೆ ಕಡಿದ ತಕ್ಷಣ ನಾವೇನ್ ಮಾಡ್ಬೇಕು, ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು, ದಟ್ ಈಸ್ ಓಕೆ. ಬಟ್ ಅದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕು ಮನೆಯಲ್ಲಿ ಅಂತಂದ್ರೆ, ನಾನು ಎಲ್ಲಿ ಹೋದಲ್ಲಿ ಇದನ್ನೇ ಬಹಳ ಒತ್ತು ಕೊಡ್ತೀನಿ, ಕಡದ ತಕ್ಷಣ ನಾವ್ ಏನ್ ಮಾಡ್ತೀವಿ, ದೇವ್ರಿಗೆ ಹೋಗ್ಲಿ, ಅಲ್ಲಿ ಹೋಗಿ ಮಂತ್ರ ಹಾಕ್ಸ್ಕೊಂಡ್ಬರ್ಲಿ, ಎಲ್ಲಿ ಹಳ್ಳಿಯೊಳಗೆ ನೋಡ್ರಿ ನೀವು, ಚೀಟಿ ಕಟ್ಸ್ಕೊಂಡ್ ಬಂದೆ, ದಾರ ಕಟ್ಸ್ಕೊಂಡ್ ಬಂದೆ, ಆಮೇಲೆ ಅದಕ್ಕೆ ಅರ್ಶನ ಹಚ್ಚಿದೆ, ಆತರ ಎಲ್ಲ ಮಾಡ್ತಾರ. ಯಾವ ಮಾಡೋದ್ರಿಂದ ಇದರಿಂದ ನಾವು ರೋಗನ ತಡೆಗಟ್ಟಕ್ಕಾಗಲ್ಲ. ಮೇನ್ ಏನ್ ಮಾಡ್ಬೇಕಂತಂದ್ರೆ ಕಡದ ತಕ್ಷಣನೇ ಈ ನಾವು ಟ್ಯಾಪ್ ವಾಟರ್ ಅಂತ ಹೇಳ್ತಾರೆ, ನಲ್ಲಿಯಾಗ ನೀರು ಬರ್ತಿರ್ತೈತಲ್ಲ, 15 ಎಲ್ಲೆಲ್ಲಿ ಕಡ್ದಿದೆಯಲ್ಲ ಆ ಕಡ್ದ ಜಾಗನ ಆ ಟ್ಯಾಪ್ ವಾಟರ್ ಕೆಳಗಿಡ್ಬೇಕು, ರನ್ನಿಂಗ್ ಟ್ಯಾಪ್ ವಾಟರ್ ಒಳಗೆ. ಅಂದ್ರೆ ನೀರಿನ ಪ್ರೆಷರ್ ಅದ್ರ ಮೇಲೆ ಬೀಳ್ಬೇಕು ಗಾಯದ ಮೇಲೆ. ಹೇಳು ತಾತ್ಪರ್ಯ ಯಾಕಂತಂದ್ರೆ, ವೈರಸ್ ಎಷ್ಟು ಕ್ವಾಂಟಿಟಿ ಇರ್ತೈತಲ್ಲ ಲೋಡ್ ಕಡಿಮೆ ಆಗ್ಬೇಕು, ತೊಳೆದು ಹೋಗ್ಬೇಕು. ಅದು ಇಮಿಡಿಯೇಟ್ಲಿ ನಾವು ಕಾರ್ಬಾಲಿಕ್ ಸೋಪ್, ಆಂಟಿಸೆಪ್ಟಿಕ್ ಲೋಷನ್ ಗಳು ಸಿಗ್ತಾವ ನಮಗೆ, ಆ ಆಂಟಿಸೆಪ್ಟಿಕ್ ಲೋಷನ್ ಗಳನ್ನೇ ತಗೊಂಡು ನಾವು ವಾಶ್ ಮಾಡ್ಕೋಬೇಕಲ್ಲಿ ಇಮಿಡಿಯೇಟ್ ಆಗಿ. ಸೊ ಇದರಿಂದ ಏನಾಗ್ತೈತಿ, ಆ ಜಾಗದಾಗ ವೈರಸ್ ಲೋಡ್ ಏನಿದೆಲ್ಲ ಕಡಿಮೆ ಆಗ್ತೈತಿ. ಸೊ ಆದ ತಕ್ಷಣನೇ ನಾವು ವ್ಯಾಕ್ಸಿನೇಷನ್ ಹೋಗ್ಬೇಕು. ಸೊ ಆದಷ್ಟು ಕಡದ ದಿನಾನೇ ನಾವು ವ್ಯಾಕ್ಸಿನ್ ಮಾಡಿಸ್ಕೋಬೇಕು, ಅಂದ್ರೆ ಅದನ್ನ ನಾವು 0 ಅಂತ ಹೇಳ್ತೀವಿ. ಅದಾದ್ಮೇಲೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇರುತ್ತೆ ನಮಗೆ, ಅಂದ್ರೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಫಸ್ಟ್ ತಗೋಬೇಕು, ಆಮೇಲೆ ನೀವು ವ್ಯಾಕ್ಸಿನೇಷನ್ ತಗೋಬಹುದು ಅಂತ ತಾವು ಹೇಳ್ತಾ ಇದ್ದೀರಿ. ಎಸ್, ಅಂದ್ರೆ ಕಡದ ತಕ್ಷಣನೇ ನೀವು ಏನದಲ್ಲ ಅದನ್ನ ವೂಂಡ್ ಗಾಯನ್ನು ವಾಶಿ ಮಾಡ್ಕೋಬೇಕು ಪ್ಲೇನ್ ವಾಟರ್ಲೆ. ಅದಾದ್ಮೇಲೆ ಏನದಲ್ಲ ಆಂಟಿಸೆಪ್ಟಿಕ್ ಲೋಷನ್ ಗಳನ್ನು ತಗೊಂಡು ಆ ಏರಿಯಾದಾಗ ನಾವು ಚೆನ್ನಾಗಿ ಹಚ್ಕೋಬೇಕು, ಅಂದ್ರೆ ವೈರಸ್ ನ್ಯೂಟ್ರಲೈಸ್ ಮಾಡುತ್ತೆ. ಇದು ಬಹಳ ಫ್ರೆಜೈಲ್ ವೈರಸ್ ಅದು. ನೀವು ಈ ವೈರಸ್ ತಗೊಂಡು ಬಿಸಿಲಿಗೆ ಇಟ್ಟು ಬಿಟ್ರಿ ಅಂತಂದ್ರೆ 5 ವೈರಸ್ ಹತ್ತೋಗ್ಬಿಡುತ್ತದೆ, ಬಟ್ ಅದು ಒಳಗಿರೋದ್ರಿಂದ ಸಾಯೋದಿಲ್ಲ. ಸೊ ಈ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ವ್ಯಾಕ್ಸಿನೇಷನ್ ಶೆಡ್ಯೂಲ್ ಏನಿರುತ್ತದ್ರೆ 0, 3, 7, 14, and 28. ಸೊ 5 ವ್ಯಾಕ್ಸಿನೇಷನ್ ನಾವು ತಪ್ಪದೇ ಲಸಿಕೆ ಹಾಕಿಸ್ಕೋಬೇಕು. ಇವು ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರೀತಾವ ಸರ್? ಹ್ಯೂಮನ್ಸ್ ಅಲ್ಲಿ ಈಗ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ ಹಿಡ್ಕೊಂಡು ಎಲ್ಲ ಕಡೆ ಆಗಿದೆ. ಈವನ್ ನಮ್ಮ ಆಸ್ಪತ್ರೆದಾಗೂ ಕೂಡ, ಪಶು ಆಸ್ಪತ್ರೆಗಳಗೂ ಕೂಡ ಏನದಲ್ಲ ಈ ವ್ಯಾಕ್ಸಿನ್ ಲಸಿಕೆಯನ್ನು ಲಭ್ಯ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಕಚ್ಚಿದೆ ಅಂತ ಅನ್ಕೊಳ್ಳೋಣ ಸರ್, ಇದು ಈಗ ಪ್ರಸ್ಟಾ ಟ್ರೀಟ್ಮೆಂಟ್ ಮತ್ತು ಅದ್ರ ಬಗ್ಗೆ ಲಸಿಕೆಗಳ ಬಗ್ಗೆ ಹೇಳಿದ್ರಿ. ಒಂದ್ ವೇಳೆ ಜಾಸ್ತಿ ಕಚ್ಚಿರತ್ ಸರ್, ಒಂದ್ ವೇಳೆ ಸೀರಿಯಸ್ ಅನ್ಕೊಳ್ಳಿ ಸರ್, ಅವ್ರು ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು? ಈಗ ನಮ್ಗೆ ಇದನ್ನ ನಾವು ಕಡಿದಿರೋದನ್ನ ಬೈಟ್ ಅನ್ನು ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ ನಾವು ಬೈಟ್ ಅನ್ನ ಡಿವೈಡ್ ಮಾಡ್ತೀವಿ. ಕ್ಯಾಟಗರಿ 1 ಅಂತಂದ್ರೆ ಸುಮ್ನೆ ನೆಕ್ಕಿ ಇರ್ತಾವಲ್ಲ, ಅದಕ್ಕೆ ಕ್ಯಾಟಗರಿ 1 ಅಂತ ಹೇಳ್ತೀವಿ. ಅದು ನಮಗೆ ಯಾವುದೇ ರೋಗದ ಲಕ್ಷಣಗಳಿರಲಿಲ್ಲ ಪ್ರಾಣಿಗಳಿಗೆ ಅಂದ್ರೆ, ಅಲ್ಲೇ ನಾವು ಆಗ್ಲೇ ಹೇಳಿದ ವಿಧಾನ ಪ್ರಕಾರ ವಾಶ್ ಮಾಡ್ಕೊಂಡು ಆಂಟಿಸೆಪ್ಟಿಕ್ ಲೋಷನ್ ಹಚ್ಕೊಂಡ್ಬಿಟ್ರೆ ಸಾಕು. ಕ್ಯಾಟಗರಿ 2 ಅಂತಂದ್ರೆ ಸುಮ್ನೆ ಕಚ್ಚಿರ್ತಾವ, ಅದು ಹಲ್ ಮೂಡಿರ್ತಾವ, ನಿಮ್ಗೆ ನಾವು ಕ್ಯಾಟಗರಿ 2 ಅಂತ ಇದನ್ ಮಾಡ್ತೀವಿ. ಈ ಕ್ಯಾಟಗರಿ 3 ಈ ಬೈಟ್ ಒಳಗೆ ಏನಾಗಿರ್ತೈತೆ ಅಂತಂದ್ರೆ ಮ್ಯಾಸಿವ್ ಬೈಟ್ಸ್ ಇರ್ತಾವ, ಪೂರಾ ಎಲ್ಲ ನಿಮ್ದು ತೊಗಲೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟಿರ್ತೈತೆ, ಕಿತ್ಕೊಂಡ್ ಬಂದ್ಬಿಟ್ಟಿರ್ತಾವ, ನಾಲ್ಕೈದು ಕಡೆ ಬೈಟ್ ಆಗಿರ್ತದೆ, ಮೋತಿಗೆ, ಕಾಲಿಗೆ, ಕೈಗೆಲ್ಲ. ಈಗ ನೋಡ್ರಿ, ನಾ ಎರಡು ಮೂರು ನಾಯಿಗಳ ಕೂಡಿ ಮಕ್ಕಳಿಗೆಲ್ಲ ನೀವು ಟಿವಿಯಲ್ಲೆಲ್ಲ ನೋಡಿರ್ಬೋದು, ಕಚ್ಬಿಟ್ಟಿರ್ತಾವ. ಅಂತದ್ರಾಗ ಏನಿರ್ತೈತೆ, ನೀವು ನಮ್ದು ರೇಬಿಸ್ ಇಮ್ಯುನೋಗ್ಲೋಬಿನ್ಸ್ ಅಂತ ಕರಿತೀವಿ, RIG ಅಂತ ಹೇಳ್ತೀವಿ, ರಿಗ್ ಅಂತ ಹೇಳ್ತೀವಿ. ಆ ತೊಳಿಬೇಕು, ಅದಾದ್ಮೇಲೆ ನೀವೇನದಲ್ಲ ಆಂಟಿಸೆಪ್ಟಿಕ್ ಲೋಷನ್ ಹಚ್ಕೋಬೇಕು, ಅದಾದ್ಮೇಲೆ ನೀವೇನದಲ್ಲ ವ್ಯಾಕ್ಸಿನೇಷನ್ ಮಾಡ್ಕೋಬೇಕು. ವ್ಯಾಕ್ಸಿನೇಷನ್ ಮಾಡ್ಕೊಂಡು ನಂತರ ಅವತ್ತೇ ರಿಗ್ ರೇಬಿಸ್ ಇಮ್ಯುನೋಗ್ಲೋಬಿನ್ ಕೂಡ ನೀವು ಅದ್ರ ಜೊತೆ ಜೊತೆ ತಗೋಬೇಕಾಗುತ್ತೆ. ಓಕೆ ಸರ್, ಅಂದ್ರೆ ನಿಮ್ಗೆ 100% ಸೇಫ್ಟಿ ಇರುತ್ತೆ. ಓಕೆ ಸರ್, ರೇಬಿಸ್ ರೋಗ ಬಂದಂತ ವ್ಯಕ್ತಿ ಮನೆಯಲ್ಲಿ ಇರ್ತಾನ, ಅದರಿಂದ ಅವ್ರ ಕುಟುಂಬದ ಜನರಿಗೆ ರೇಬಿಸ್ ರೋಗ ಬರಬಹುದಾ ಅಂತ ಅನ್ನೋದು ನನ್ನ ಪ್ರಶ್ನೆ ಸರ್. ನಾವು ಯೂಶಲಿ ಏನ್ ಹೇಳ್ತೀವಿ, ಹ್ಯೂಮನ್ ಇಸ್ ಅ ಡೆಡ್ ಅಂಡ್ ಹೋಸ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದ್ಸರಿ ನಾವು ಲಕ್ಷಣಗಳ ಕಂಡ ತಕ್ಷಣ ಈ ಐಸೋಲೇಷನ್ ಮಾಡಿಬಿಡ್ತೀವಿ ಅವರಿಗೆ. ಸೊ ಐಸೋಲೇಷನ್ ಮಾಡಿದಾಗ 99.99 ನಿಮಗೆ ಬರೋದಿಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಅವರು ನಿಮಗೆ ಕಚ್ಚಿದ್ರೆ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಅವ್ರದ್ದು ಆರ್ಗನ್ ನೀವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ಬರೋ ಚಾನ್ಸಸ್, ಇಲ್ಲ ಅಂದ್ರೆ ಬರೋದಿಲ್ಲ. ಓಕೆ ಸರ್. ಸರ್, ತುಂಬಾ ಸಂತೋಷ ಸರ್. ಕೊನೆಯಲ್ಲಿ ರೇಬಿಸ್ ರೋಗದ ಕುರಿತು ನಮ್ಮ ಕೇಳುವರಿಗೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಕಿವಿ ಮಾತನ್ನು ಹೇಳಕ್ ಬಯಸ್ತೀರಾ? ರೇಬಿಸ್ ಇದು ನಮಗೆ ವೈರಸ್ ಇಂದ ಬರುವ ರೋಗ, ಇದನ್ನ 100% ನಾವು ತಡೆಗಟ್ಟಬಹುದು ಪ್ರಾಪರ್ ವ್ಯಾಕ್ಸಿನೇಷನ್ ಮಾಡಿಕೊಂಡು ಅಥವಾ ಮುಂಜಾಗ್ರತೆ ಕ್ರಮ ಕೈಗೊಂಡು. ಆಮೇಲೆ ಇದನ್ನ ಏನದಿಲ್ಲ, ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳ ಮುಖಾಂತರನೂ ಕೂಡ ನಾವು ಏನದಲ್ಲ ಇದನ್ನ ತಡೆಗಟ್ಕೋಬಹುದು. ಆಮೇಲೆ ಇನ್ನೂ ಏನಪ್ಪಾ ಅಂತಂದ್ರೆ, ಮುಂದುವರೆದು ಮಕ್ಕಳನ್ನ ಆದಷ್ಟು ನಾಯಿಯಿಂದ ದೂರ ಇರಂಗ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೂ ಏನಪ್ಪಾ ಅಂತಂದ್ರೆ, ಸ್ಕೂಲಲ್ಲಿ ಮಕ್ಕಳುಗಳಿಗೆ ಎಲ್ಲ ಬಿಟ್ಟಿ ಚಿತ್ರಗಳನ್ನ ಹಚ್ಚಿ, ಪೋಸ್ಟರ್ಗಳನ್ನ ಹಚ್ಚಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಆಮೇಲೆ ಕಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಫಸ್ಟ್ ಏಡ್ ಅನ್ನು ಮಾಡ್ಕೋಬೇಕಾಗತ್ತೆ. ಸಮೀಪದ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗಿ ನಾವು ವ್ಯಾಕ್ಸಿನೇಷನ್ ತಗೋಬೇಕಾಗತ್ತೆ. ಪ್ರಾಣಿಗಳಿಗಿದ್ದಲ್ಲಿ ನಮ್ಮ ವೆಟರ್ನರಿ ಹಾಸ್ಪಿಟಲ್ಗಳಿಗೆ ಹೋಗಿ ನೀವೇನದಲ್ಲ ಅದರದ್ದು ರೇಬಿಸ್ ವ್ಯಾಕ್ಸಿನೇಷನ್ ತಗೊಳ್ಬೇಕಾಗತ್ತೆ. ಸರ್, ಈ ರೇಬಿಸ್ ರೋಗದ ಕುರಿತು ಮತ್ತೆ ಈ ರೋಗದ ಲಕ್ಷಣಗಳ ಬಗ್ಗೆ ಮತ್ತೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಯಾರಾದರೂ ಕೇಳುವರು ತಮ್ಮ ಜೊತೆ ಮಾತಾಡ್ಬೇಕಂದ್ರೆ ತಮ್ಮ ನಂಬರ್ ಹೇಳ್ತೀರಿ? ಅವಶ್ಯವಾಗಿ, 831-027-1823 ಇದು ನನ್ನ ಮೊಬೈಲ್ ಸಂಖ್ಯೆ. ಆತ್ಮೀಯ ಕೇಳುವರೆ, ಡಾಕ್ಟರ್ ಸತೀಶ್ ಮುಂಡಾಸ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 833-270-1823 ಈ ನಂಬರ್ಗೆ ಕರೆ ಮಾಡಿ ತಾವು ಡಾಕ್ಟರ್ ಸತೀಶ್ ಮುಂಡಾಸ್ ಅವರ ಜೊತೆ ಮಾತಾಡಬಹುದು. ಡಾಕ್ಟರ್ ಸತೀಶ್ ಮುಂಡಾಸ್ ಅವರೇ, ಇಲ್ಲಿವರೆಗೆ ರೇಬಿಸ್ ರೋಗದ ಲಕ್ಷಣ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ರಿ. ಈ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ನಮ್ಮ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ರೇಬಿಸ್ ದಿನಾಚರಣೆಯ ಅಂಗವಾಗಿ ರೇಬಿಸ್ ರೋಗದ ಲಕ್ಷಣ ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳು ಈ ಕುರಿತು ವಿಜಯಪುರದ ಪಶುಸಂಗೋಪನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸತೀಶ್ ಮುಂಡಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಿದರಾಯ್ ಎನ್ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೆಲವರೀಗ ಜನಪದ ಸಂಗೀತದಲ್ಲಿ ಕೇಳಿ ಹಂತಿ ಪದಗಳನ್ನ ಪ್ರಸ್ತುತಪಡಿಸುತ್ತಾರೆ ಕೋಲಾರದ ಪರಪ್ಪ ಸಂಗಪ್ಪ ಗಣಿ ಹಾಗೂ ಸಂಗಡಿಗರು. ಕಾಮನ್ನ ಚಂದ ಸದರಿ ಮನ ಚಂದ ಸದರಿಗೋ ಕಾಮಣ್ಣ ಚಂದ ಸದರಿಗಿ ಕಾಮಣ್ಣ ಬಗಲಗ ಚಂದ ರತಿವೆಯೋ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಹಕ್ಕಿ ಪಕ್ಷ ಗಿಳಿ ಚಂದ ಹಕ್ಕಿ ಪಕ್ಷ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದ್ರಾಮ ಗಿಡದಾಗ ಗಿಡ ಚಂದ ಮಾವಿನ ಮರ ಚಂದ ಹಕ್ಕಿ ಪಕ್ಷ ಗಿಳಿ ಚಂದ ಹಕ್ಕಿ ಪಕ್ಷ ಗಿಳಿ ಚಂದ ಮ್ಯಾಲಿರುವ ಚಿಕ್ಕಾಗ ಚಂದ ಚಂದ್ರಾಮ ಬಂಗಾರ ಬಳಿ ಮುಂದ ಬಿಂದಲಿದ್ದರ ಚಂದ ಕಂದವ ಚಂದ ಬಗಲಾಗೋ ಕಂದವ ಚಂದ ಬಗಲಾಗ ಬಬಲಾರಿ ಸದ ಶಿವ ಚಂದ ಮಠದಾಗೋ ಬಂಗಾರ ಬಳಿ ಮುಂದ ಬಿಂದುಲಿದ್ದರ ಚಂದ ಕಂದವ ಚಂದ ಬಗಲಾಗೋ ಕಂದವ್ವ ಚಂದ ಬಗಲಾಗ ಬಬಲಾದಿ ಮಠದಾಗ ಚಂದ ಸದಶಿವ ಬಿದರಿ ಬಬಲಾದಿ ಮುಂದ ಇದರಿ ಗಾಯವನ್ಯಾರೋ ಮದರಿ ರುಂಬಲದ ಸದಶಿವ ಮದರಿ ರುಂಬಲದ ಸದಶಿವ ಇದರಿ ಶಿವರಾತ್ರಿಗೊಮ್ಮೆ ಹಾರೆ ಮದರಿ ರುಂಬಲದ ಸದಶಿವ ನಿದರಿಗೆ ಶಿವರಾತ್ರಿ ಹೊಮ್ಮಿ ಆದೇನೋ ಕಾಕಂಡಿಕಿ ಕರಿ ಚಂದ ಮಮದ ಪುರ ಕರಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ಹೊನ್ನ ಕ್ವಾಲರದ ಹೊಳಿ ಚಂದ ದಿಗಂಬರಪ್ಪನ ಹಾಲೋ ಕಳಿ ಚಂದ ಕಣಕಿ ಕರಿ ಚಂದ ಮಂದಾಪುರ ಕರಿ ಚಂದ ಹೊನ್ನ ಕೋಲಾರದ ಹೊಳಿ ಚಂದ ಹೊನ್ನ ಕೋಲಾರದ ಹೊಳಿ ಚಂದ ದಿಗಂಬರಪ್ಪನ ಹಾಲೋ ಕಳಿ ಚಂದ ಹಳದಾಗೋ ಬಾಡಿಗೆ ಬಳ್ಳೂರ ತೀಡಿ ಮಾಡಿದ ಸ್ವಂದ ಹಾಲ ಹಂಗರಗಿ ಕೊರತಿಯ ಹಾಲ ಹಂಗರಗಿ ಕೊರತಿ ಕ್ವಾಲರ ಮುಂದ ರತಿಲಾಡ್ಯಾವ ಹರಿಗೋಲೋ ಬಾಡಿಗೆ ಮೂರಾಳ ತೀಳಿ ಮಾಡಿದ ಸ್ವನ್ನ ಹಾಲ ಹಂಗರಗಿ ಕೊರತಿಯೋ ಹಾಲ ಹಂಗರಗಿ ಕೊರತಿ ಕ್ವಾಲರ ಮುಂದ ರತಿಲಾಡ್ಯಾವ ಹರಿಗೋಲೋ ಹಬ್ಬ ಬಂದೈತಂತ ಉಬ್ಬಿ ಬರತಾಳ ಸುಗ್ಯಾಗ ಗಂಗಾ ಸ್ವರಿಗಾಳೋ ಸುಗ್ಯಾಗ ಗಂಗಾ ಸ್ವರಿಗಾಳ ಹಿರಿ ಹೊಳಿಯ ಹೆಬ್ಬಿಯ ಹೂವ ಮುಡದಾಳೋ ಹಬ್ಬ ಬರತೈತಂತ ಉಬ್ಬಿ ಬರತಾಳ ಸುಗ್ಯಾಗ ಗಂಗಾ ಸ್ವರಿಗಾಳೋ ಸುಗ್ಯಾಗ ಗಂಗಾ ಸ್ವರಿಗಾಳ ಹಿರಿ ಹಳಿಯ ಹೆಬ್ಬಿಯ ಹುಡುವ ಮೊಡದೇನೋ ಆ ಕಳ ಕನ್ನಗ ನೀರ ಗೋ ಕವಿ ಕ್ಯರಿ ತುಂಬೆ ಸಣ್ಣ ಸಾಗರದ ಹೊಳಿ ಬಂದ ಸಣ್ಣ ಸಾಗರದ ಹೊಳಿ ಬಂದ ಕ್ವಾಲರದ ಬಣ್ಣದ ಗಸಿಗೆ ತ್ವರಿ ಬಡದು ಕಣ್ಣನ ನೀರ ಗೋಕಾವಿ ಕೆರಿ ತುಂಬ ಸಣ್ಣ ಸಾಗರದ ಹೊಳಿ ಬಂದೋ ಸಣ್ಣ ಸಾಗರದ ಹೊಳಿ ಬಂದ ಕೋಲಾರ ಸರಿಬಡದೋ ಆ ಕಾಳ ಕೊಳ್ಳಗ ನಾ ಕೇಳಿ ಸರಪಾಣಿ ಗೋಕಾವಿ ನಾಡಗವಳೆರೋ ಗೋಕಾವಿ ನಾಡಗವಳೆರ ಮಣಿ ಮುಂದ ರೊಕ್ಕದ ರಾಶಿ ನಡೆದಾವೋ ಪಲದಿನಿ ಸಂಗಪ್ಪ ತುಪ್ಪದ ರುಚಿಗಾರ ನಿನಗೆಲ್ಲಿ ತರಲು ಕಪಲಿಯ ನಿನಗೆಲ್ಲಿ ತರಲು ಕಪಲಿ ಕೆಂದುಳ ಮಣಕ ಬಿಟ್ಟ ಬಂದಿನೋ ಪವಳಾಗ ಪಲದಿನಿ ಸಂಗಪ್ಪ ತುಪ್ಪದ ರುಚಿಗಾರ ನಿನಗೆಲ್ಲಿ ತರಲು ಕಪಲಿಯ ನಿನಗೆಲ್ಲಿ ತರಲು ಕಪಲಿ ಕೆಂದುಳ ಮನಕ ಬಿಟ್ಟ ಬಂದಿನೋ ಪವಳಾಗೋ ಸಂಗಪ್ಪ ನಿನ ತೇರ ಸಿಂಗಾರ ಯಾವ ಲಿಂಗ ದ್ವಸ್ತರಲೆ ಪಟನೆಯೋ ನಿಂಗ ದ್ವಸ್ತರಲೆ ಪಟನೆರಿ ಬಾಗಲ ಕೋಟಿ ಬಂಗಾರ ಕಳಸ ಬರತಾವ ನಿಂಗ ದೋಸ್ತರಲ ಪಟೇರ್ ಬಾಗಲ ಕೋಟಿ ಬಂಗಾರದ ಕಳಸ ಬರತಾವೋ ಬಾಗೋಡಿ ನಂಬೂದ ಬಾರ ಪಟಾರ ಮ್ಯಾಲ ಚಂದವನ ಅರಮನಿಯೋ ಮ್ಯಾಲ ಚಂದವನ ಅರಮನಿ ಬಾಗಲದಾಗ ಬಾಗಿ ನಿಲ್ತಾನೋ ಬಸವನ್ನ ಕಾಮಣ್ಣನ ಬೂದಿಯಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯೋ ಟ್ವಂಗಿ ಟ್ವಂಗಿ ಅಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ ಕಾಮಣ್ಣನ ಬೂದಿಯಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗೆಲ್ಲ ಎಳಿಗಾಯೋ ಟ್ವಂಗಿ ಟ್ವಂಗೆಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಯೋಗದಾನ ಬಿಳಿಗಾಯೋ ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗೋ ರಾವಣ ಕಾಮಾ ಕಲ್ಲಿಗಿ ಸೋತ ಭೀಮ ಬಿಲ್ಲಿಗಿ ಸೋತ ರಾವಣ ಸೋತ ರಣದಾಗೋ ರಾವಣ ಸೋತ ರಣದಾಗ ಧರ್ಮ ರಾಜ ದ್ರೌಪದಿನ ಸೋತ ಪಗಡ್ಯಾಗೋ ಹಳ್ಳದ ದಂಡಿಲೆ ಹಾಲ ನವಣಿಯ ಬಿತ್ತಿ ಹಾಲ ತುಂಬುತ್ತಲೆ ಗಿಳಿ ಮೈದ ಹಾಲ ತುಂಬುತ್ತಲೆ ಗಿಳಿ ಮೇದ ಕಾಮಣ್ಣನ ಮಾನ ತುಂಬುತ್ತಲೆ ಶಿವ ವೈದ ಹಳ್ಳದ ದಂಡಿಲೆ ಹಾಲ ನವಣಿಯ ಬಿತ್ತಿ ಹಾಲ ತುಂಬುತ್ತಲೆ ಗಿಳಿ ಮೇದ ಹಾಲ ತುಂಬುತ್ತಲೆ ಗಿಳಿ ಮೇದ ಕಾಮನನ ಮಾನ ತುಂಬುತ್ತಲೆ ಶಿವ ವೈದೋ ಹಾಡ ಬಲ್ಲವರಂತ ನಾಡಿಂದ ಕರ ಸೇವಾ ಹಾಡೋಣನ ಗೆಳೆಯ ನುಡದಂಗೋ ಹಾಡ ಹಾಡಂದರ ನಾಯಣ ಹಾಡಲು ಹಾಡ ನಮ್ಮಲ್ಲೇ ಹಾಗೆ ಹಾಕು ಕೆಳೂರಿ. ಇದುವರೆಗೆ ಜನಪದ ಸಂಗೀತದಲ್ಲಿ ಹಂತಿಪದಗಳನ್ನು ಕೇಳಿದ್ರಿ ಕೋಲಾರದ ಪರಪ್ಪ ಸಂಗಪ್ಪ ಗಣಿ ಹಾಗೂ ಸಂಗಳಿಗರಿಂದ. ಈಗ ಕಾರ್ಯಕ್ರಮ ಕೊನೆಯಲ್ಲಿ ಕೇಳಿ ಒಂದು ರಂಗಗೀತೆ.